ಸ್ಕೂಲಿಗೆ ಕಳಿಸದಿರು ಮಗು ಜೋಪಾನ, ಶಾಲೆಗೆ ಕಳಿಸಲು ಬದುಕು ಸೋಪಾನ, ಊರಿಗೊಂದು ಶಾಲೆ ಹಸನಾದ ಜೀವನ, ಸಾಕ್ಷರನಾದರೆ ಅದು ಭಾರತ ಸನ್ಮಾನ. ಅದು ಮಕ್ಕಳನ್ನು ಮನೆ ಕೆಲಸಕ್ಕಿಟ್ಟುಕೊಳ್ಳುವುದು ಅಪರಾಧ, ಅವರನ್ನ ಶಾಲೆಗೆ ಕಳುಹಿಸಿ. ಆಕಾಶವಾಣಿ ಹೊಸಪೇಟೆ. ಕೃಷಿ ಸಹಕಾರ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಸ್ತುತಪಡಿಸುವ ಕಾರ್ಯಕ್ರಮ ಕಿಸಾನ್ ವಾಣಿ ಗ್ರಾಮಾಂತರಂಗ. ಹರ್ ಜೋಖಿಮ್ ಸೇ ನಿಕಲ್ ಕರ್ ಫಸಲ್ ಆಯ್ ಸುರಕ್ಷಿತ ಹೋ ಜಾಯೆ. संकट के समय प्रधानमंत्री फसल बीमा योजना किसानों के लिए वरदान है. अब सूखा पड़े या बाढ़ आ जाए कोई डर नहीं, अब ओले पड़े या कीट पतंगे फसल खा जाए कोई फिक्र नहीं, क्योंकि हमने लिया है प्रधानमंत्री फसल बीमा. बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा. योजना से हर साल जुड़ रहे हैं 5 करोड़ से ज्यादा किसान. अब आपकी है बारी. नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण. फसल बीमा पोर्टल या फसल बीमा ऐप द्वारा भी कराया जा सकता है पंजीकरण. प्रधानमंत्री फसल बीमा योजना, आपकी फसलों का संपूर्ण सुरक्षा कवच. ಕೃಷಿ ಏವಂ ಕಿಸಾನ್ ಕಲ್ಯಾಣ ಮಂತ್ರಾಲಯ, ಭಾರತ ಸರ್ಕಾರ. ರೈತ ಬಾಂಧವರೇ, ಇಂದಿನ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಈ ದಿನದ ಕಿಸಾನ್ ವಾಣಿ ಗ್ರಾಮಾಂತರಂಗದೊಳಗ ತೋಟಗಾರಿಕೆಯಲ್ಲಿ ಮಿಶ್ರ ಬೆಳೆ ಕುರಿತು ಮಹೇಶ್ ಹೊನ್ನಗುಂಡಿ ಅವರೊಂದಿಗೆ ಸಂದರ್ಶನ, ಹಾಗೂ ಬಾಳೆ ಬೆಳೆಯ ಬೇಸಾಯ ಅನುಭವ ಕುರಿತು ಸದಾನಂದಗೌಡ ಅವರೊಂದಿಗೆ ಸಂದರ್ಶನಗಳನ್ನು ಕೇಳಬಹುದು. ಮೊದಲಿಗೆ ಕೇಳಿ ತೋಟಗಾರಿಕೆಯಲ್ಲಿ ಮಿಶ್ರ ಬೆಳೆ ಕುರಿತು ಮಹೇಶ್ ಹೊನ್ನಗುಂಡಿ ಅವರೊಂದಿಗೆ ಸಂದರ್ಶನ. ರೈತ ಬಂಧವರೇ, ಇವತ್ತಿನ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮ್ಮೆಲ್ರಿಗೂ ಸ್ವಾಗತ ಹಾಗೂ ನಮಸ್ಕಾರ. ತೋಟಗಾರಿಕೆ ಕೃಷಿ ಪದ್ಧತಿಯಲ್ಲಿ ಬಗೆ ಬಗೆಯ ಬೆಳೆಗಳನ್ನು ಬೆಳೆದ್ರ ಜೊತೆಗೆ ವೈವಿಧ್ಯಮಯ ಕೃಷಿ ಪದ್ಧತಿಯನ್ನು ಅಳವಡಿಸಿಕೊಂಡಂಥ ರೈತ ಬಂಧವರು ಕೊಪ್ಪಳ ಜಿಲ್ಲೆಯ ಕಾರಟಗಿ ನೂತನ ತಾಲೂಕಿನ ಮಹೇಶ್ ಹೊನ್ನಗುಡಿ ಇವರು. ನಮಸ್ಕಾರ ಮಹೇಶ್ ಅವರ. ನಮಸ್ಕಾರ ಸರ್. ಮಹೇಶ್ ಅವರ, ಆರಂಭದಲ್ಲಿ ಈ ತೋಟಗಾರಿಕೆಯ ಕೃಷಿ ಪದ್ಧತಿನ ಅಳವಡಿಸ್ಕೊಂಡಂಥ ಒಂದು ಹೊಸ ಅನುಭವದ ಹಿನ್ನೋಟ ಹೇಗಿತ್ತು ಅಂತ? ನಾನು ತೋಟಗಾರಿಕೆ ಬೆಳೆಗಳನ್ನು ಮಾಡಬೇಕಾದ್ರೆ ಮೊದಲು ನನಗೆ ಇದ್ರ ಬಗ್ಗೆ ಯಾವುದೇ ಮಾಹಿತಿ ಇದ್ದಿಲ್ಲ. ಆದರೆ ನಾನು ಈ ಕೃಷಿ ವಿಜ್ಞಾನ ಕೇಂದ್ರದ ಸಲಹೆ ಮಾರಿಗೆ ಒಂದೇ ಬೆಳೆಯನ್ನೇ ಮಾಡದೇನೆ 4 ಎಕರೆ ಜಮೀನಿನಲ್ಲಿ ಬೇರೆ ಬೇರೆ ಬೆಳೆಗಳನ್ನು ಮಾಡಿ ಮತ್ತು ಎಲ್ಲ ಬೆಳೆಗಳಿಂದ ನನಗೆ ಆದಾಯ ಬರುವ ರೀತಿ ನನಗೆ ತರಬೇತಿಯನ್ನು ನೀಡಿದರು. ಈ 4 ಎಕರೆ ಭೂಮಿಯಲ್ಲಿ ನಾನು ಬದುಗಳಲ್ಲಿ ಖಾಲಿ ಬಿಡಬಾರ್ದು ಅನ್ನೋದಕ್ಕೋಸ್ಕರ ಎಬ್ಬೇವು, ಕರಿಬೇವು, ಬೇವು, ಲಿಂಬು ಇವುಗಳನ್ನೆಲ್ಲ ನಾನು ಬದುಗಳ ರಕ್ಷಣೆ ಮತ್ತು ನನಗೆ ಆದಾಯ ತರುವಂತೆ ಮಾಡಿಕೊಂಡೆ. ಅದರ 5 ಫೀಟ್ ಅಂತರದಲ್ಲಿ ಒಳಗಡೆ ಸುತ್ತ ತೆಂಗನ್ನು ಕೂಡ ಹಾಕ್ಕೊಂಡೆ. ಆ ತೆಂಗಿನಿಂದ ಮತ್ತೆ ಮಧ್ಯದಲ್ಲಿ ನಾನು ಈ ಮಾವು ಪೇರ್ಲ ಅನ್ನು ಸಮಗ್ರವಾಗಿ ಇರಬೇಕು. ನನಗೆ ಒಂದೇ ಬೆಳೆಯಿಂದ ಆದಾಯ ಬರಬಾರ್ದು ಅನ್ನೋದಕ್ಕೋಸ್ಕರ ಮಾವಿನಿಂದ ಬಂದಿರಬೇಕು. ಮಾವು ಯಾಕಂದರೆ ವಾರ್ಷಿಕ ಬೆಳೆ ಆಗಿರೋದರಿಂದ ವರ್ಷದ ಆದಾಯವನ್ನು ತರುವಂತಾಗಿರುತ್ತೆ. ಹಾಗಾಗಿ ವಾರ್ಷಿಕ ಆದಾಯ ಜೊತೆಗೆ ನನಗೂ 6 ತಿಂಗಳಿಗೆ ಕೂಡ ಆದಾಯ ಬರಬೇಕು ಅನ್ನೋದಕ್ಕೋಸ್ಕರ ಮಾವಿನ ಮಧ್ಯದಲ್ಲಿ ಪೇರ್ಲವನ್ನು ಕೂಡ ಹಾಕಿಕೊಂಡು ಅದರಿಂದ ಕೂಡ ನನಗೆ ಆದಾಯ ಬರುವ ರೀತಿ ನಾನು ಮಾಡಿಕೊಂಡೆ. ಮಹೇಶ್ ಅವರು, ಈ ಒಂದು ಬೆಳೆಯ ಮಿಶ್ರ ಪದ್ಧತಿ ಮತ್ತು ಅಂತರ್ ಬೆಳೆ ಪದ್ಧತಿ ವರ್ಷದ ಎಲ್ಲ ದಿನಗಳ ಕಾಲ ಆದಾಯವನ್ನು ಪಡೆಯುವಂಥ ಒಂದು ವಿಶಿಷ್ಟ ಕೃಷಿ ಪದ್ಧತಿ, ಇದನ್ನು ಅಳವಡಿಸ್ಕೊಳ್ಳಲಿಕ್ಕೆ ಅನೇಕ ಸಮಸ್ಯೆಗಳು ಎದುರಾಗಿರೋದು ಸಹಜವೇ. ಅಂಥ ಸಮಸ್ಯೆಗಳನ್ನು ಎದುರಿಸಿದಂಥ ಆ ಅನುಭವದ ನುಡಿಗಳು. ನಾನು ಈ ತೋಟ ಮಾಡಬೇಕಾದಾಗ ಯಾಕಂದರೆ ನಮ್ಮಲ್ಲಿ ಲೇಬರ್ ಸಮಸ್ಯೆ ಇತ್ತು. ಯಾಕಂದರೆ ಅಲ್ಲಿ ಗದ್ದೆಗಳು ಜಾಸ್ತಿ ಇರೋದರಿಂದ ಅಲ್ಲಿ ಹೆಚ್ಚಿನ ರೀತಿಯವರಿಗೆ ಹಣವನ್ನು ಸಿಗೋದರಿಂದ ಇಲ್ಲಿ ತೋಟಗಾರಿಕೆ ಬೆಳೆಗಳ ಹತ್ರ ಬರೋದಕ್ಕೆ ಸಿಗ್ತಾ ಇದ್ದಿಲ್ಲ. ಆಗ ನಾನು ಯಾಂತ್ರಿಕ ಸಹಾಯಗಳನ್ನು ಅಳವಡಿಸ್ಕೋಬೇಕಾಯಿತು. ಟ್ಯಾಕ್ಟ್ರು, ಪವರ್ ವೀಲ್ಡ್ರು ಮತ್ತು ಡಗ್ಗಿ ತೆಗ್ಗು ಹಾಕುವಂಥ ಮಿಷನ್ಗಳನ್ನು ಉಪಯೋಗಿಸ್ಕೊಂಡು ನಾನು, ಯಾಕಂದರೆ ಲೇಬರಿಂದು ಕಷ್ಟ ಇರೋದರಿಂದ ಅವುಗಳನ್ನು ಉಪಯೋಗಿಸ್ಕೊಂಡು ನಾಟಿ ಮಾಡಬೇಕಾಯಿತು. ಗೊಬ್ಬರ ಕೂಡ ನಾನು ತೆಗೆದುಕೊಂಡು ಹಾಕೋ ಸಮಸ್ಯೆ ಇತ್ತು. ಆಗ ನಾನು ಏನು ಮಾಡಿದೆ, ಮೊದಲಿಗೆ ಸಣ್ಣದಾಗಿ ಒಂದೆರಡು ಮೂರು ಎರೆಗಳ ತೊಟ್ಟಿಗಳನ್ನು ಮಾಡಿಕೊಂಡು ಅದನ್ನು ವೇಸ್ಟೇಜ್ ಆಗಲಾರ್ದಂಗೆ ಆ ಕಾಂಪೋಸ್ಟನ್ನು ನಾನು ತೋಟಗಾರಿಕೆ ಬೆಳೆಗಳಿಗೆ ಉಪಯೋಗಿಸ್ಕೊಳ್ಳೋ ರೀತಿಯನ್ನು ಕೂಡ ಮಾಡಿಕೊಂಡೆ. ಈ ಎಲ್ಲ ತೊಂದರೆಗಳ ಜೊತೆಗೆ ಮೊದಲಿಗೆ ನನಗೆ ಇದರ ಬಗ್ಗೆ ತಿಳ್ಕೊಂಡಾಗ ಹೆಚ್ಚು ನನಗೆ ಅನುಕೂಲ ಆಯಿತು. ಈ ಯಾಂತ್ರಿಕ ಉಪಕರಣಗಳನ್ನು ಉಪಯೋಗಿಸಿಕೊಂಡಿಂದ ನನಗೆ ಅಲ್ಲಿ ಲೇಬರ್ ಖರ್ಚು ಕಡಿಮೆ ಆಯಿತು. ಇವುಗಳ ಸಹಾಯದಿಂದ ನಾನು ಕೂಡ ಬೆಳೆಗಳನ್ನು ಬೆಳ್ಕೊಳ್ಳೋಕ್ಕೆ ಅನುಕೂಲವಾಯಿತು. ಮಹೇಶ್ವರು, ಯಾವ್ಯಾವ ಬೆಳೆ ಎಷ್ಟರ ಮಟ್ಟಿಗೆ ಆದಾಯವನ್ನು ನೀಡಿದ್ರು ಮತ್ತು ಇವತ್ತಿನ ನಿರಂತರವಾದ ಈ ಮಿಶ್ರ ಬೆಳೆ ಪದ್ಧತಿಯಲ್ಲಿ? ನಾನು ಈ ವಿಶಿಷ್ಟವಾದ ಪದ್ಧತಿಯಲ್ಲಿ ಮಾವು ಹಚ್ಚಿದ್ವಿ. ಆದರೆ ಮಾವಿನ ಮಧ್ಯದಲ್ಲಿ ಖಾಲಿ ಜಾಗವನ್ನು ನಾನು ಬಿಡದೇನೆ ತರಕಾರಿಗಳನ್ನು ಮತ್ತು ಹೂವುಗಳನ್ನು ಹಾಕಿಕೊಳ್ಳೋ ಚೆಂಡು ಹೂ ಹಾಕೊಳ್ಳೋದು ಮತ್ತು ಮಧ್ಯ ಮಧ್ಯದಲ್ಲಿ ನುಗ್ಗೆಗಳನ್ನು ನಾಟಿ ಮಾಡ್ಕೊಂಡು, ಯಾಕೆಂದರೆ ನನಗೆ ಮಾವು ಬೆಳೆ ಬರೋವರೆಗೂ ಅದರಿಂದ ಮಧ್ಯದಲ್ಲಿ ನಾ ಆದಾಯ ತೆಗೆದುಕೊಳ್ಬೇಕು ಅನ್ನೋದಕ್ಕೋಸ್ಕರ ನಾನು ತರಕಾರಿಗಳನ್ನು ಬೆಳೆಗಳನ್ನು ಮಾಡ್ತಾ ಹೋದೆ. ಆ ತರಕಾರಿಯಿಂದ ಮತ್ತು ಸೊಪ್ಪುಗಳಿಂದ ನನಗೆ ಆದಾಯ ಬರೋಕ್ಕೆ ಪ್ರಾರಂಭ ಆಯಿತು. ಆಮೇಲೆ ನಾನು ಮಧ್ಯದಲ್ಲಿ ಹಾಗೆ ಯಾಕೆ ಬಿಡಬೇಕು ಅನ್ನೋದಕ್ಕೋಸ್ಕರ ಸಣ್ಣದಾಗಿ ಕುರಿ ಸಾಕಾಣಿಕೆಯನ್ನು ಕೂಡ ಪ್ರಾರಂಭಿಸಿಕೊಂಡೆ. ಯಾಕಂದರೆ ನಾನು ಬರೀ ತೋಟಗಾರಿಕೆ ಬೆಳೆಗಳು ಬೆಳೆಯೋದಕ್ಕೆ 3-4 ವರ್ಷ ಬೇಕು, ಅಷ್ಟರಲ್ಲಿ ನಾನು ಅದರಿಂದ ಆದಾಯ ತೆಗೆದುಕೊಳ್ಳಬೇಕನ್ನೋಕ್ಕೋಸ್ಕರ ಕುರಿ ಸಾಕಾಣಿಕೆಯನ್ನು ಕೂಡ ಅದರಲ್ಲೇ ಪ್ರಾರಂಭಿಸಿಕೊಂಡೆ. ಹಾಗಾಗಿ ಕುರಿಯಿಂದ ನನಗೆ ಆದಾಯ ಕೂಡ ಸಣ್ಣದಾಗಿ ದೊರೀತಾ ಹೋಯಿತು. ಮಹೇಶ್ವರೇ, ಬೆಳಗ್ಗೆ ಎದ್ದ ಕೂಡಲೇ ಸೊಪ್ಪು ಕಟಾವು, ಮಾರ್ಕೆಟಿಗೆ ತೊಗೊಂಡೋಗಿ ಮಾರಾಟ ಮಾಡುವಂಥದ್ದು, ಇನ್ನು ಮಧ್ಯಾಹ್ನ ಆದ ಕೂಡಲೇ ಇನ್ನು ಉಳಿದ ಬೆಳೆಗಳ ಆರೈಕೆಯನ್ನು ಮಾಡುವಂಥದ್ದು, ಇನ್ನು ಸಂಜೆ ಆಗ್ತಿದ್ದಂಗೆ ನಾಳೆಯ ಸ್ಥಿತಿಗತಿ ಏನು, ನಾಳೆಯ ಈ ತೋಟಗಾರಿಕೆ ಪ್ರಯೋಗಶಾಲೆಯಲ್ಲಿ ಮತ್ತಾವ ಹೊಸ ಪ್ರಯೋಗವನ್ನು ಮಾಡುವಂಥ ಈ ರೀತಿ ಎಡೆಬಿಡದ ಚಿಂತನೆಗಳ ಮಧ್ಯೆ ಒಂದಷ್ಟು ಕೃಷಿ ಜೀವನ ಎಲ್ಲಾದರೂ ಯಾವತ್ತಾದರೂ ನನಗೆ ವಿಶ್ರಾಂತಿ ಬೇಕು ಅಂತ ಅನಿಸುತ್ತಾ? ನನಗೆ ವಿಶ್ರಾಂತಿಗಿಂತ ನಾನು ಇದರಲ್ಲಿ ದುಡಿಬೇಕು, ಹೊಸ ಹೊಸ ಪ್ರಯೋಗಗಳನ್ನು ಮಾಡಬೇಕು. ಕೇವಲ ಒಂದೇ ಬೆಳೆ ಅಲ್ಲದೇ ಈ ನಮ್ಮ ಭಾಗದಲ್ಲಿ ಇಲ್ಲದೇ ಇರುವಂಥ ವಿಶಿಷ್ಟ ಬೆಳೆಯನ್ನು ತಂದ್ಕೋಬೇಕನ್ನೋದಕ್ಕೋಸ್ಕರ ನಾನು ಮೊದಲು 10 ಗುಂಟೆಯನ್ನು ಪ್ರಾಯೋಗಿಕವಾಗಿ IHR ಕೃಷಿ ವಿಜ್ಞಾನ ಕೇಂದ್ರ ಬೆಂಗಳೂರವರಿಂದ ಅರ್ಕ ಅಂಬರ ಅನ್ನುವಂಥ ಕನಕಾಂಬ್ರಿಯನ್ನು ತಂದು ನಾಟಿ ಮಾಡಿಕೊಂಡೆ. ಯಾಕಂದರೆ ನಾಟಿ ಮಾಡಿದ ಮೇಲೆ ಆ ಅರ್ಕಾಂಬರ ಬೆಳೆಯಿಂದ ನನಗೆ 3 ತಿಂಗಳಿಂದ ಫ್ಲವರ್ ಸ್ಟಾರ್ಟ್ ಆಯಿತು. ಆಮೇಲೆ ಅದು ಹೆಚ್ಚು ಅದು ನನಗೆ ಏನಾಯಿತು, ನನ್ನ ಖರ್ಚುವನ್ನು ಕೂಡ ಸಾಗಿಸುವಂಥ ಕೆಲಸವನ್ನು ಆ ಹೂವು ಮಾಡಿತು. ಹಾಗಾಗಿ ಆ 10 ಗುಂಟೆ ಇದ್ದಿದ್ದನ್ನು ಇನ್ನೂ ಹೆಚ್ಚು ವಿಸ್ತೀರ್ಣ ಮಾಡ್ಕೋಬೇಕು ಕೂಡ ಅನ್ನೋದು ನನ್ನ ತಲೆಯಿದೆ. ಹಾಗೆ ಇದು ಬೆಳೆಗಳಿಗೆ ಖರ್ಚನ್ನು ಕಡಿಮೆ ಮಾಡಿಕೊಂಡ್ಕೊಂತ ಮೊದಲು ರಾಸಾಯನಿಕವನ್ನು 1ನೇ ವರ್ಷ ಪ್ರಯೋಗಿಸ್ತಿದ್ದೆ. ಆಮೇಲೆ ನನಗೆ ಈ ರಾಸಾಯನಿಕವನ್ನು ಸಿಂಪಡಣೆ ಮಾಡದೇ ಸಾವಯವವನ್ನು ಮಾಡ್ಕೋಬೇಕು ಅನ್ನೋದಕ್ಕೋಸ್ಕರ ನಮ್ಮ ಊರಿನವರಾದ ಹಳ್ಳಿ ಮಲ್ಲಿಕಾರ್ಜುನ ಅವರು ನನಗೆ ತಿಳಿಸಿಕೊಟ್ರು. ಯಾಕಂದರೆ ಆ ಸಾವಯವ ಕೃಷಿ ಮಾಡೋದರಿಂದ ನನಗೆ ಈ ಖರ್ಚು ಕಡಿಮೆ ಆಗುತ್ತೆ, ಬೆಳೆಗಳ ರಕ್ಷಣೆ ಆಗುತ್ತೆ, ಮಣ್ಣಿನ ಫಲವತ್ತತೆ ಆಗುತ್ತೆ ಅನ್ನೋದು ಕೂಡ ನನಗೆ ತಿಳಿಸಿಕೊಟ್ರು. ಆಗ ನಾನು ಈ ಸಾವಯವ ಕೃಷಿಯನ್ನು ಮೊರೆ ಹೋಗಬೇಕಾಯಿತು. ಮಹೇಶ್ವರೇ, ಮಾರುಕಟ್ಟೆ ವ್ಯವಸ್ಥೆ ಬಹಳ ಮುಖ್ಯವಾದಂಥದ್ದು, ಯಾಕಂದರೆ ಗ್ರಾಹಕರಿಗೆ ಮಾರುಕಟ್ಟೆಗೆ ತಲುಪಿಸುವಂಥ ವ್ಯವಸ್ಥೆ ಕೂಡ ಬಹಳ ಮುಖ್ಯವಾಗಿರ್ತದೆ. ಹಾಗಾಗಿ ಆ ಮಾರುಕಟ್ಟೆ ವ್ಯವಸ್ಥೆನ ಹೇಗೆ ಕೈಕೊಂಡ್ರಿ, ಮತ್ತು ಎಲ್ಲೆಲ್ಲಿ ಯಾವ ಬೆಳೆಯ ಮಾರಾಟದ ಸರಬರಾಜು ಸಾಗಾಣಿಕೆ ವ್ಯವಸ್ಥೆ ಎಲ್ಲ ಹೇಗೆ ಮಾಡಿಕೊಂಡ್ರಿ? ಯಾಕಂದರೆ ನಮ್ಮದು ಸಿಟಿ ಆಗಿರೋದ್ರಿಂದ ಬುಧವಾರ ಸಂತೆ ಇರುತ್ತೆ. ಹಾಗಾಗಿ ನಾವು ತರಕಾರಿಗಳನ್ನು ಅಲ್ಲಿ ಕೊಡ್ತೀವಿ. ಕೆಲವೊಂದಿಷ್ಟು ತರಕಾರಿ ಅಂಗಡಿಯವರು ನನ್ನ ತೋಟಕ್ಕೆ ಬಂದು ಖರೀದಿ ಮಾಡಿಕೊಂಡು ಹೋಗ್ತಾ ಇದ್ದಾರೆ. ಹೂವಿಂದು ಕೂಡ ನಾನು ಇಲ್ಲೇ ನಮ್ಮ ಊರಿನಲ್ಲೇ ಹೂವು ಮಾರಾಟಗಾರರು ಕೂಡ ಅವರು ನಾವು ಕೊಯ್ಲು ಮಾಡಿದಂಥ ಹೂವನ್ನು ತೂಕದ ಬಂದು ಅವರೇ ತೆಗೆದುಕೊಂಡು ಹೋಗಿ ಅಲ್ಲಿ ದಿನನಿತ್ಯದ ಹಣ ಎಷ್ಟಿರುತ್ತೆ ಅದನ್ನು ಕೊಟ್ಟು ನಮಗೆ ಒಯ್ತಾ ಇದ್ದಾರೆ. ಹಾಗಾಗಿ ನನಗೆ ಮಾರುಕಟ್ಟೆದು ಯಾವುದೇ ತೊಂದರೆ ಅನ್ನಿಸ್ತಾ ಇಲ್ಲ. ಯಾಕಂದರೆ ನಮಗೆ ಅಲ್ಲೇ ಸಿಟಿ ಇರೋದರಿಂದ ತರಕಾರಿ ಕೂಡ ಅಲ್ಲೇ ಹೋಗ್ತಾ ಇದೆ, ಹೂವು ಕೂಡ ಅಲ್ಲೇ ಮಾರಾಟ ಆಗ್ತಾ ಇದೆ. ಹಾಗಾಗಿ ಸಮಸ್ಯೆ ಆಗ್ತಾ ಇಲ್ಲ. ಮಹರ್ಷಿಯವರೇ, ಇಷ್ಟೆಲ್ಲ ಸಾಧನೆ ಮಧ್ಯೆ ಯಾವುದಾದ್ರೂ ಒಂದು ಬೆಳೆಗೆ ಅಚಾನಕ್ ಆಗಿ ಯಾವುದಾದ್ರೂ ಕೀಟಗಳು ಅಥವಾ ರೋಗಗಳು ಕಂಡು ಬಂದಾಗ ಯಾವ ರೀತಿಯಾಗಿ ಅದಕ್ಕೆ ಪರಿಹಾರ ಕ್ರಮಗಳನ್ನು ಕೈಗೊಳ್ತಾ ಇದ್ದೀರಿ? ಈಗ ಒಂದು ಬೆಳೆಗೆ ಈಗ ತರಕಾರಿ ಬದನೆಕಾಯನ್ನು ಮಾಡಿದಾಗ ಅದರಲ್ಲಿ ಬೂದಿ ರೋಗ ಕೂಡ ಕಂಡುಬರುತ್ತೆ. ಆ ಬೂದಿ ರೋಗ ಕೆಲವೊಂದು ಸಲ ಪೇರ್ಲೆಗಳಿಗೆ ಕೂಡ ಹೋಗುವಂಥ ಸಾಧ್ಯತೆ ಇತ್ತು. ಆಗ ಅದನ್ನು ಮುನ್ನೆಚ್ಚರಿಕೆಯಾಗಿ ತಿಳಿದುಕೊಂಡು ಅದಕ್ಕೆ ನಾವು ವಿಜ್ಞಾನಿಗಳ ಸಲಹೆ ಮೇರೆಗೆ ಅದಕ್ಕೆ ಕೆಲವೊಂದು ಸಿಂಪರಣೆ, ಯಾವುದು ರಾಸಾಯನಿಕ ಇಲ್ಲದೇ ಈ ಬೇವಿನ ಕಷಾಯವನ್ನು ಕೂಡ ಶಾಂಪಿನ ಜೊತೆಗೆ ಕಲಸಿ ಸಿಂಪರಣೆ ಮಾಡಿ ಇನ್ನೊಂದು ಬೆಳೆಗೆ ಹೋಗದ ಹಾಗೆ ತಡೆಗಟ್ಟುವಂಥ ಕಾರ್ಯವನ್ನು ಕೂಡ ನಾನು ಕೈಗೊಂಡಿದ್ದೇವೆ. ರಾಸಾಯನಿಕ ಕ್ರಿಮಿಗಳಿಂದ ಬರುವಂಥ ರೋಗಗಳು ಮತ್ತು ಬೇರೆ ಬೇರೆ ಕೀಟಗಳನ್ನು ನಿರ್ವಹಣೆಯಲ್ಲಿ ಕೂಡ ಸಾಧನೆಯ ಮೇಲುಗೈಯನ್ನು ಸಾಧಿಸಿದರೆ ಕೇವಲ ಮಹೇಶ್ ಅವರೊಬ್ಬರೇ ಮಾಡಿದ್ರೆ ಸಾಲದು, ಅದರ ಜೊತೆಯಲ್ಲಿ ಮನೆಯವರ ಸಹಕಾರ ಕೂಡ ಅಗತ್ಯವಾಗಿರ್ತದೆ. ಆ ಮನೆಯವರ ಸಹಕಾರ ಎಲ್ಲ ಹೇಗಿದೆ ಮಹೇಶ್ ಅವರ? ಮನೆಯವರ ಸಹಕಾರ ತುಂಬ ಇದೆ. ನನ್ನ ತಾಯಿಯವರು ಕೂಡ ತೋಟದಲ್ಲಿ ಬರ್ತಾರೆ. ನಾನು ಯಾವುದೇ ತರಬೇತಿಗಳನ್ನು ಕೊಡೋಕ್ಕೆ ಹೋಗಬೇಕಾದಾಗ, ತರಬೇತಿಗಳನ್ನು ಪಡೆಯೋದಕ್ಕೆ ಹೋಗಬೇಕಾದಾಗ ತಾಯಿಯವರು ಈ ಒಬ್ಬರು ಇಬ್ಬರು ಲೇಬರ್ ಜೊತೆಗೆ ಅಲ್ಲಿ ಕಾರ್ಯಗಳನ್ನು ಮಾಡ್ತಾ ಇರ್ತಾರೆ. ಯಾಕಂದರೆ ಅವರು ಸಹಕಾರ ಇರೋದರಿಂದನೇ ಕೂಡ ನನಗೆ ಈ ರೀತಿಯ ಸಾಧನೆ ಮಾಡೋದಕ್ಕೆ ಸಾಧ್ಯವಾಯಿತು. ಈ ಸಾಧನೆ ಸಹಕಾರದಿಂದನೇ ಈಗ ನನಗೆ ಕೃಷಿ ವಿಶ್ವವಿದ್ಯಾಲಯದಿಂದ ನನಗೆ 2017 ಯುವ ಶ್ರೇಷ್ಠ ಕೃಷಿಕ ಕೂಡ ಪ್ರಶಸ್ತಿಯನ್ನು ಸಿಗುವಂತಾಯಿತು. ಯಾಕಂದರೆ ಮನೆಯವರ ಸಹಕಾರ ಇಲ್ಲದಿದ್ದರೆ ಇದೆಲ್ಲ ಸಾಧ್ಯವಾಗ್ತಿದ್ದಿಲ್ಲ. ಅವರ ಸಂಪೂರ್ಣ ಸಹಕಾರದಿಂದ ನಾನು ಇಷ್ಟೊಂದು ಬೆಳೆಯೋದಕ್ಕೆ ಸಾಧ್ಯವಾಯಿತು. ಮಹೇಶ್ ಅವರು ಇಷ್ಟೆಲ್ಲ ಸಾಧನೆಯನ್ನು ಮಾಡಿದಾಗ್ಯೂ ಕೂಡ ಭೂಮಿಯಲ್ಲಿ ಬೇರೆ ಬೇರೆ ವೈವಿಧ್ಯಮಯವಾದಂಥ ತೋಟಗಾರಿಕೆ ಬೆಳೆಗಳ ಮತ್ತಾವ ಬೆಳೆಗಳನ್ನು ಬೆಳೆಯಲಿಕ್ಕೆ ಯೋಜನೆಗಳು ಸಿದ್ಧವಾಗಿರಬೇಕಲ್ಲ? ಈ ಬೆಳೆಗಳ ಜೊತೆಗೆ ನಾನು ಮುಂದಿನ ನನ್ನ ಭಾಗದಲ್ಲಿ ನರ್ಸರಿಗಳು ಇಲ್ಲ, ಹಾಗಾಗಿ ಹೂವಿನ ಸಸ್ಯಗಳು, ತರಕಾರಿ ಬೀಜ ಉತ್ಪಾದನೆ ಹಾಗೂ ಕರಿಬೇವಿನ ಸಸ್ಯಗಳ ತಯಾರಿಕೆ, ನುಗ್ಗೆ ಸಸ್ಯಗಳ ತಯಾರಿಕೆ, ಹಾಗೆ ಬೇರೆ ಬೇರೆ ಸಸ್ಯಗಳ ತಯಾರಿಕೆ ಮತ್ತು ಮಾರಾಟವನ್ನು ಮಾಡಬೇಕನ್ನುವಂಥ ಕೂಡ ನಾನು ಈ ಯೋಚನೆಯನ್ನು ತೆಗೆದುಕೊಂಡಿದ್ದೇನೆ. ಮಹೇಶ್ ಅವರ, ಇವತ್ತಿನ ಯುವಕರು ಸರ್ಕಾರಿ ನೌಕರಿ ಸಿಕ್ಕರೆ ಸಾಕು ಅಥವಾ ಯಾವುದೋ ಒಂದು ಪ್ರತಿಷ್ಠಿತ ಕಂಪನಿಯಲ್ಲೇ ತಿಂಗಳಿಗೊಮ್ಮೆ ಕೈ ತುಂಬ ಸಂಬಳ ಸಿಕ್ಕರೆ ಸಾಕು, ನಾನಾಯಿತು ನನ್ನ ಕುಟುಂಬ ಆಯಿತು ಅನ್ನುವಂಥ ಅನೇಕ ಯುವಕರಿದ್ದಾರೆ. ಅಂಥ ಇವತ್ತಿನ ನಮ್ಮ ಯುವ ಸಮೂಹದ ಮಧ್ಯೆ ತಾವು ಅದೆಲ್ಲವುದನ್ನು ಕೂಡ ಬದಿಗೊತ್ತಿ ಯಾಕೆ ಈ ಕೃಷಿ ಕ್ಷೇತ್ರ ಕೇಳಿದ್ರಿ, ಅಥವಾ ತಮ್ಮ ಆಲೋಚನೆ ಏನಾಗಿತ್ತು ವಿದ್ಯಾರ್ಥಿ ದೆಸೆಯಲ್ಲಿ? ನಾನು ವಿದ್ಯಾರ್ಥಿ ದೆಸೆಯಲ್ಲಿ ನಾನು ಓದಬೇಕಾದ್ರೆ ಈ ಕೃಷಿ ಬಗ್ಗೆ ನನಗೆ ಮೊದಲಿಂದ ಆಸಕ್ತಿ ಇತ್ತು. ಆ ಕೃಷಿ ಆಸಕ್ತಿ ಇರೋದರಿಂದ, ಆದರೆ ನನ್ನ ಓದನ್ನು ಮುಗಿಸಬೇಕು ಅನ್ನೋದಕ್ಕೋಸ್ಕರ ನಾನು ಬಿ ಎಡ್ ಮುಗಿದ ಮೇಲೆ ನನ್ನ 4 ಎಕರೆ ಭೂಮಿಯಲ್ಲಿ ಓದೋದಕ್ಕಿಂತ ಮುಂಚೆ ನಾನು ವಿಚಾರ ಮಾಡ್ತಿದ್ದೆ ಯಾವ್ಯಾವ ಬೆಳೆಗಳನ್ನು ಬೆಳಿಬೇಕು, ಯಾವ ಥರ ಆದಾಯ ತಂದ್ಕೊ. ಆದರೆ ಇವತ್ತಿನ ಯುವಕರು ಏನು ಮಾಡ್ತಾ ಇದ್ದಾರೆ, ಓದಿದ್ದಾರೆ, ಅವರ ಹೊಲ ಕೂಡ ಇದೆ, ಆದರೆ ಅವರಿಗೆ ಅದರಲ್ಲಿ ಆಸಕ್ತಿ ಇಲ್ಲ. ಆದರೆ ಆಸಕ್ತಿಯಿಂದ ಅದರಲ್ಲಿ ಹೋಗಿದ್ದೇ ಆದರೆ ನಾವು ಖಂಡಿತ ಕೂಡ ಸಾಧನೆಯನ್ನು ಮಾಡ್ಬೋದು. ಯಾಕಂದರೆ ನಾನು ಓದಿದ್ದೀನಿ, ಆದರೆ ನನಗೆ ನೌಕರಿ ಬೇಡ ಅನ್ನೋ ಒಂದು ಇದಕ್ಕೋಸ್ಕರ ನಾನು ನನ್ನ ತೋಟದಲ್ಲೇ ಅಷ್ಟು ಆದಾಯವನ್ನು ತೆಗಿಬೋದು ಅನ್ನೋಕ್ಕೋಸ್ಕರ ನಾನು ಇವತ್ತು ಈ ತೋಟಗಾರಿಕೆ ಬೆಳೆಗತ್ತ ಹೋಗಿದ್ದೇನೆ. ಮಹೇಶ್ ಅವರೇ, ಬಿ ಎಡ್ ಮಾಡಿದಂಥವ್ರು 4 ಮಕ್ಕಳಿಗೆ ಪಾಠ ಹೇಳಿ ಉಪಜೀವನ ನಡೆಸ್ಬೋದಾಗಿತ್ತು, ಆದರೆ ಬೆಳೆಗಳೇ ನನಗೆ ವಿದ್ಯಾರ್ಥಿಗಳು ಅಥವಾ ಹೊಸ ಹೊಸ ಪ್ರಯೋಗಗಳೇ ನನಗೆ ಈ ಥರ ಹವ್ಯಾಸಗಳನ್ನು ರೂಢಿಸ್ಕೊಂಡಂಥ ಈ ವಿಶಿಷ್ಟ ಸಾಧನೆಯ ಸುದೀರ್ಘವಾದ ತಮ್ಮ ಯಶೋಗಾಥೆಯ ಒಂದು ನಡಿಗೆ ಏನು ಅನಿಸುತ್ತೆ? ಕೃಷಿ ಯಾವ ರೀತಿಯಾಗಿ ತಮಗೆ ತಂದುಕೊಡುತ್ತೆ ಅಂತ. ಕೃಷಿಯಿಂದ ನನಗೆ ಸಂತೋಷ ಕೂಡ ಇದೆ, ಅದರಿಂದ ಆದಾಯ ಕೂಡ ಇದೆ, ಮತ್ತು ಅದರಿಂದ ನನಗೆ ಒಳ್ಳೆಯ ಹೆಸರು ಕೂಡ ತಂದುಕೊಟ್ಟಿದೆ. ಯಾಕಂದರೆ ಇದು ಒಂದು ಕೃಷಿ ಅನ್ನೋದಂಥದ್ದು ಪ್ರಯೋಗಶಾಲೆ. ನಾನು ಒಂದು ಬೆಳೆ ಮಾಡಿದ್ದೇನೆ, ಅದರಿಂದ ಬರುತ್ತೋ ಇಲ್ಲೋ ಅನ್ನೋದಕ್ಕಿಂತ ಈ ಬೆಳೆಯಿಂದ ಇನ್ನೊಂದು ಬೆಳೆ ನಾನು ಪ್ರಾಯೋಗಿಕವಾಗಿ ಹೋಗ್ತಾ ಇರಬೇಕು. ಈ ಬೆಳೆ ಈ ಸಲ ನನಗೆ ಕೈ ಕೊಡ್ತಾ ಇನ್ನೊಂದು ಬೆಳೆ, ಯಾಕಂದರೆ ಬೆಳೆ ಯಾವತ್ತಿದ್ರೂ ಭೂಮಿಗೆ ಬಿದ್ದಂತಹ ಬೀಜ ನಮ್ಮನ್ನು ಯಾವತ್ತೂ ಕೈ ಬಿಡೋದಿಲ್ಲ. ಯಾಕಂದರೆ ನಾವು ಯಾರೂ ಹಾಕದೇ ಇರುವಂಥ ಬೇವಿನ ಬೀಜದ ಮರ, ಬಿದ್ದಂಥ ಬೇವಿನ ಬೀಜ, ಬೆಳೆದಂಥ ಮರ ನಮಗೆ ಆದಾಯ ತಂದು ಕೊಡ್ತಾ ಇದೆ. ಆಗಿರುವಾಗ ನಾನೇ ಬಿತ್ತಿದಂಥ ಬೀಜದ ನನಗೆ ಆದಾಯ ತಂದು ಕೊಡದೇ ಇರಲು ಸಾಧ್ಯವೇ ಇಲ್ಲ. ಅದರಿಂದ ನನಗೆ ಸಿಕ್ಕೇ ಸಿಗುತ್ತೆ ಅನ್ನೋ ಕೂಡ ನಮ್ಮ ನಂಬಿಕೆ ಇದೆ. ಮಹೇಶ್ ಅವರ, ಒಟ್ಟಿನಲ್ಲಿ ಭೂತಾಯಿಯನ್ನು ನಂಬಿತೀರಿ, ತಮ್ಮ ಈ ಒಂದು ಯಶೋಗಾಥೆ ಬೇರೊಬ್ಬ ರೈತರಿಗೆ ಮಾದರಿಯಾಗಲಿ ಅನ್ನೋಂಥ ಆಶಯ ನಮ್ಮ ಎಲ್ಲ ಕೇಳುಗರ ರೈತ ಬಾಂಧವರದು. ಮಹೇಶ್ ಅವರ, ನಿಮ್ಮ ಯೋಚನೆ ಬರೀ ಯೋಚನೆ ಆಗಿರದೆ ಕಾರ್ಯರೂಪಕ್ಕೆ ಬರಲಿ, ಅದರಲ್ಲೂ ಕೂಡ ಹೊಸ ಹೊಸ ಆವಿಷ್ಕಾರಗಳನ್ನು, ಹೊಸ ಹೊಸ ಸಾಧನೆಯನ್ನು ಮಾಡುವಂತಾಗಲಿ. ಯಾರಾದರೂ ಹೊಸದಾಗಿ ಕೃಷಿ ಕ್ಷೇತ್ರ ಕೇಳಬೇಕು ಅಂತ ರೈತರಿಗೆ ಏನಾದರೂ ಮಾಹಿತಿ ಅಗತ್ಯವಿದ್ದಲ್ಲಿ ಅಥವಾ ಹೆಚ್ಚಿನ ಮಾಹಿತಿಗಾಗಿ ನಿಮ್ಮನ್ನು ಸಂಪರ್ಕ ಮಾಡಲಿಕ್ಕೆ ನಮ್ಮ ಉಳಿದಂಥ ರೈತ ಬಾಂಧವರಿಗೆ ತಮ್ಮ ಮೊಬೈಲ್ ಸಂಖ್ಯೆ 8555-0530-2 8550-0833-2. ಕೆಳಗರೆ, ತಾವು ಏನಾದರೂ ಇಂತಹ ಒಂದು ಹೊಸ ಹೊಸ ಕೃಷಿ ಕ್ಷೇತ್ರದ ಸಾಧನೆಯಲ್ಲಿ ತೊಡಕೊಳ್ಬೇಕು ಅನ್ನೋಂಥದ್ದಾದರೆ ಇವರನ್ನು ಸಂಪರ್ಕಿಸಿ ಮಾಹಿತಿಯನ್ನು ಪಡೆದುಕೊಳ್ಳಿ. ಮಹೇಶ್ ಅವರೇ, ಸಾಕಷ್ಟು ಅನುಭವದ ನುಡಿಗಳನ್ನು ಆಡಿದ್ದೀರಿ, ಜೊತೆಗೆ ಉಳಿದಂಥ ಎಲ್ಲ ರೈತ ಬಾಂಧವರಿಗೂ ಕೂಡ ಮಾದರಿಯಾದಂಥ ಒಂದು ಅನುಭವದ ನುಡಿಗಳನ್ನು ಅವರಿಗೆ ತಮ್ಮ ನುಡಿಗಳೊಂದಿಗೆ ಮಾದರಿಯಾಗಿದ್ದೀರಿ. ರೈತ ಬಾಂಧವರೇ, ನಿಮ್ಮೆಲ್ಲರ ಪರವಾಗಿ ಮಹೇಶ್ ಅವರಿಗೆ ತಮ್ಮ ಈ ಮುಂದಿನ ದಿನಮಾನಗಳಲ್ಲಿ ಕೈಗೊಂಡಂಥ ಯೋಚನೆಗಳು ಅವು ಕಾರ್ಯರೂಪಕ್ಕೆ ಬರಲಿ, ತಮಗೆ ಧನ್ಯವಾದಗಳು. ನಮಸ್ಕಾರ ಮಹೇಶ್ ಅವರ. ತಮಗೂ ನಮಸ್ಕಾರ. ಇದುವರೆಗೆ ತೋಟಗಾರಿಕೆಯಲ್ಲಿ ಮಿಶ್ರ ಬೆಳೆ ಕುರಿತು ಮಹೇಶ್ ಹೊನ್ನಗುಂಡಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಬಿ ಪ್ರಸಾದ್. ಈಗ ಕೇಳಿ ಬಾಳೆ ಬೆಳೆಯ ಬೇಸಾಯ ಅನುಭವ ಕುರಿತು ಸದಾನಂದಗೌಡ ಅವರೊಂದಿಗೆ ಸಂದರ್ಶನ. ಆತ್ಮೀಯ ರೈತ ಬಾಂಧವರೇ, ಇವತ್ತಿನ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ ಹಾಗೂ ನಮಸ್ಕಾರ. ನಮ್ಮ ಕೊಪ್ಪಳದ ಹಿರೇಸಿದ್ದೋಗಿ ಗ್ರಾಮದ ಡಮ್ರಹಳ್ಳಿಯ ಪ್ರಗತಿಪರ ರೈತರಾದಂಥ ಶ್ರೀ ಸದಾನಂದಗೌಡ ನಂದನಗೌಡರು ಅವರ ಈ ಬಾಳೆ ಬೆಳೆಯ ಬೇಸಾಯದ ಅನುಭವದ ನುಡಿಗಳನ್ನು ಹಂಚಿಕೊಳ್ಳುವಂತೆ. ಸದಾನಂದಗೌಡರೇ, ನಮ್ಮ ಎಲ್ಲ ಕೇಳುಗರ ಪರವಾಗಿ ತಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ನಮಸ್ಕಾರ. ನಮಸ್ಕಾರ ಗೌಡ್ರೆ. ತಾವು ಆರಂಭಿಕವಾಗಿ ಈ ಕೃಷಿ ಕ್ಷೇತ್ರಕ್ಕೆ ಬಂದ ಹಿನ್ನೆಲೆ? ಸರ, ಮೊದಲ ಮೆಕ್ಕೆಜೋಳ ಮತ್ತು ಶೇಂಗಾ ಇವನ್ನೆಲ್ಲ ಬೆಳೀತಿತ್ತು ಸರ. ಒಂದು ಸಲ ತೋಟಗಾರಿಕೆ ಇದರೊಳಗೆ ಹೋದಾಗ ನಿಮ್ಗೆ ಪ್ರೋತ್ಸಾಹನ ಅಗಿಗೆ ಕೊಡ್ತೀವಿ ಮತ್ತು ಡ್ರಿಪ್ಗೆ ಕೊಡ್ತೀವಿ, ನೀವು ಬಾಳೆ ಮಾಡಿ ಸರ್ ಅಂತ ಹೇಳಿದ ಸರ. ಆಯ್ತು, ಪ್ರೋತ್ಸಾಹನ ಅಗಿಗೆ ಕೊಡ್ತೀವಿ ಮತ್ತು ಡ್ರಿಪ್ಗೆ ಕೊಡ್ತೀವಿ, ನೀವು ಬಾಳೆ ಮಾಡಿ ಸರ್ ಅಂತ ಹೇಳಿದ ಸರ. ಆಯ್ತು, ಯಾಕಂದರೆ ಅವ್ರು ಬ್ಯಾಂಕ್ನಾಗ ಯಾಕಂತಾರೆ ಅಂದರೆ ಅವ್ರಿಗೆ ಗೊತ್ತಾಗುತ್ತೆ ಸರ. ಈಗ ಅವರು ನಮ್ಮೂರಾಗ ಕೇಳಿದ್ರಿ ಇವರು ಲೋನು ಕೊಡೋಕೆ ಹೆಂಗೆ ಅಂತಂದು, ಈಗೇನಂತಾರೆ ನೀವು ಯಾರು ಹೇಳ್ತೀರಿ ಗೌಡ್ರ ಅವ್ರಿಗೆ ಕೊಡ್ತೀವಿ ಅನ್ನೋ ಮಟ್ಟಕ್ಕೆ ನಾವು ಬಂದಿ ಸರ. ಅಂದರೆ ಏನಂದರೆ ಈ ನಿನ್ನ ಉಳಿದಂಥ ಪೀಕಿಗೆ ಹೋಲಿಸಿದ್ರೆ ನಾವು ಅಲ್ಲೇ ಇದ್ದೀವಿ ಅಂತ ಸರ. ಈಗ ಅವತ್ತು ನಾವು ಒಂದು ಪಂಪ್ ಸೆಟ್ ಇದ್ದೀವಿ ಸರ್, ಈಗ ನಾನು ಐದಾರು ಪಂಪ್ ಸೆಟ್ ಆಗಿದೆ ಸರ್. ಹೊಲ ಇರೋದು 3-4 ಎಕರೆ ಸರ್, ವರ್ಷ 2 ಎಕರೆ 3 ಎಕರೆ ಬಾಳೆ ಹಸ್ತಾ ಇದ್ದೀನಿ ಸರ್, ಮತ್ತು ಪಕ್ಕದ ಯಾರೋ ಲಾವಣಿ ಹಾಕ್ಯಂದು, ಹಂಗಾಗಿ ಚೆನ್ನಾಗಿದ್ದೀನಿ ಸರ್. ಪ್ರತಿ ವರ್ಷವೂ ಪುಷ್ಪಪಲಾಶನಕ್ಕೆ ನಮ್ದಾಗ ಬಂದಿತ್ತಂದ್ರೆ ಸರ್, ಮೊನ್ನೆ ಇರ್ತಕ್ಕಂಥ ದೇವರು ಎಲ್ಲ ರೀತಿಯಿಂದ ಚೆನ್ನಾಗಿಟ್ಟಾನೆ ಸರ್. ನಾವು ಯಾವ ಬೆಂಬಲ ಬೆಲೆನ ಕೇಳಕ್ಕೆ ಹೋಗಲ್ಲ ಸರ್. ಈ ನಮ್ಮ ಉದ್ದೇಶ ಏನು ಸರ, ನಾವು ಆಗಸ್ಟ್ ತಿಂಗಳದೊಳಗೆ ಬಾಳೆ ಸಜ್ಜಿ ಹಚ್ಚಿದ ಸರ್, ಶ್ರಾವಣಕ್ಕೆ ಬಂದ್ಬಿಡು ಸರ್. ಆ ಟೈಮ್ನಾಗ ರೇಟ್ ಇದ್ದೇ ಇರ್ ಸರ್ ಶ್ರಾವಣದಾಗ, ಹಂಗಾಗಿ ಚೆನ್ನಾಗಿ ರೇಟ್ 8 ರೂಪಾಯಿಂದ 10-12 ರೂಪಾಯಿ ರೇಟ್ ಮಾರು ಸರ್. ಹಂಗಾಗಿ ಒಂದು 4-5 ಲಕ್ಷ ಬೆಳೆದು ಸರ್. ಬೇರೆ ರೈತರಿಗೆ ಹೋಲಿಕೆ ಮಾಡಿದಾಗ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೇನೆ ಅಂದರೆ, ಕೊಪ್ಪಳ ಭಾಗದಲ್ಲಿ ನೀರಾವರಿ ವ್ಯವಸ್ಥೆ ಅಷ್ಟಾಗಿ ಇರದೇ ಇದ್ದಂಥ ಈ ಒಂದು ಭೂ ಪ್ರದೇಶದಲ್ಲಿ ಸಂಪೂರ್ಣವಾಗಿ ನೀರಿನ ವ್ಯವಸ್ಥೆಯಲ್ಲೇ ಈ ಬಾಳೆ ತೋಟವನ್ನು ನಾವು ಇಡೀ ವರ್ಷ ಪೂರ್ತಿಯಾಗಿ ನಾವು ಗಮನದಲ್ಲಿಟ್ಕೊಂಡು ನಾವು ಆ ತೋಟವನ್ನು ಆರೈಕೆ ಮಾಡಬೇಕಾಗುತ್ತೆ. ಆದರೆ ಈ ನಿರಂತರವಾದ ನೀರಿನ ಒಂದು ವ್ಯವಸ್ಥೆ ಹೇಗೆ ಈ ಬಾಳೆ ತೋಟಕ್ಕೆ ಮಾಡಿಕೊಂಡಿದ್ದೀರಿ? ತಾವು ಪಂಪ್ಸೆಟ್ಗಳನ್ನೇ ಆಧರಿಸಿದ್ರು ಹೇಗಂತ? ಸರ್, ನಮ್ಮೂರು ತುಂಗಭದ್ರ ಪ್ರಾಜೆಕ್ಟ್ ಹೋಗಿದೆ ಸರ್. ನಮ್ಮ ಮಳೆ ಆಗದೇ ಇದ್ರೂ ಮಳೆ ಬಂದು ಹೋದ್ರೆ ನಮ್ಗೆ ಅಲ್ಲಿ ನೀರಿನ ಸಮಸ್ಯೆ ಇರಲ್ಲ ಸರ್. ಅಲ್ಲಿ ಹೊಲದಲ್ಲಿ ಬೋರ್ ಇಲ್ಲ ಸರ್, ಮನೆ ಮುಂದೆ ಬೋರ್ ಅದ ಸರ್. ನಮ್ಮದು ಹಿತ್ತಲ್ದಾಗ 3 ಅದ ಸರ್, ಮನೆ ಮುಂದೊಂದು 4 ಬೋರ್ ಅದ ಸರ್. ನಮ್ಮ ಭೂಮಿ ಸ್ವಲ್ಪ ಇದ್ರೆ ನೀರು ಚೆನ್ನಾಗಿದೆ ಸರ್. ಹಂಗಾಗಿ ನಮ್ಮ ಊರಲ್ಲಿ ಇರ್ತಕ್ಕಂಥ ಭೂಮಿ 5 ಎಕರೆ 4 ಎಕರೆ ಸರ್. ಹಂಗಾಗಿ ಹೈನುಗಾರಿಕೆ ಮತ್ತು ಎಲೆಬಳ್ಳಿ ಮತ್ತು ಬಾಳೆ ಅಲ್ಲಿ ನಮ್ಮೂರಲ್ಲಿ ಇರ್ತಕ್ಕಂಥ ಫೇಮಸ್. ಇದೇ ಉದ್ದೇಶ ಇಟ್ಕೊಂಡು ಒಂದು ಸಲ ಫೇಮಸ್ ಆಗಿ ಚಿಕ್ಕ ಗ್ರಾಮ ಅದಕ್ಕೆ ಅದು ಬರಬೇಕಾದ್ರೆ ಆದರ್ಶ ಗ್ರಾಮ ಆಗಿ ಐತೆ ಅಂತಲೇ ಬಂದೆ ಸರ್. ಅಲ್ಲಿ 10 ಎಕರೆ ಇರ್ತಕ್ಕಂಥ ಜಮೀನ್ದಾರ ಬಳ್ಳೆಣಿಕೆಯವ್ರು ಅಷ್ಟೇ ಅದರ ಸರ್. ಯಾರಿದ್ರು 3 ಎಕರೆ 4 ಎಕರೆ ಅಷ್ಟೇ ಇದೆ ಸರ್. ನಮ್ಮದು ಕೂಡ 3-4 ಎಕರೆ ಅಷ್ಟೇ ಇದೆ ಸರ್. ಹಂಗಿದ್ದು ಕೂಡ ವರ್ಷ 3-5 ಲಕ್ಷ ರೂಪಾಯಿ ನಾವು ಹೆಂಗಿದ್ರು ತೆಗಿತೀವಿ ಸರ್. ಸಾಮಾನ್ಯ ಬೆಳೆಗಳನ್ನು ಬೆಳೀತಾ ಇದ್ದಂಥ ಸದಾನಂದಗೌಡರು ದಿಢೀರ್ನಂತೇಳಿ ತೋಟಗಾರಿಕೆ ಬೆಳೆಗಳತ್ತ ತಿರುಗಿ ನೋಡಿದಾಗ ಅಲ್ಲಿಯ ಭೂಮಿಯ ರಚನೆ, ಯಾಕೆಂದರೆ ಅಗಿಗಳನ್ನು ಮಾಡೋ ತಂದುಕೊಳ್ಬೇಕಾಗಿತ್ತು, ಹೊಸ ಹೊಸ ಈ ಬಾಳೆ ಅಗಿಗಳನ್ನು ತಂದುಕೊಳ್ಬೇಕಾಗಿತ್ತು, ಅವುಗಳನ್ನು ಎಲ್ಲಿಂದ ತಂದುಕೊಂಡ್ರಿ, ಹೇಗೆ ನಾಟಿ ಕ್ರಮವನ್ನು ಅನುಸರಿಸಿದ್ರಿ ಅಂತ? ನಾವು ತೋಟಗಾರಿಕೆ ಅಭಿನಯ ಶ್ರೀ ಅಂತ ಆಫೀಸ್ ಇದೆ ಸರ್, ಅವ್ರನ್ನ ಸಂಪರ್ಕಿಸಿದ್ವಿ ಸರ್. ಅವರು 1100 ರೂಪಾಯಿ ಕೊಟ್ಟು ಒಂದು ಸೇರ್ದಾರ ಮಾಡಿ ಸರ್. ಅಲ್ಲಿ ಅಮೌಂಟ್ ತುಂಬಿ ಸರ್, ಅವ್ರು ನಮ್ಮ ಮನೆಗೆ ತಂದು ಅಗಿ ಮುಟ್ಟಿಸ್ತಾರೆ ಸರ್, ಜೈನ್ ಆಗಿ ಸರ್. ಅವನು ಅಲ್ಲಿಂದ ನಾವು ಇದು ಮಾಡಿದ್ವಿ ಸರ್. ಅವರು ಅಗಿ ಏನಾದರೂ ಬಂದರೆ ಅವ್ರ ಇದು ಮಾಡ್ತಾರೆ ಸರ್. ಯಾವ ಒಂದು ತಳಿಯ ಬಾಳೆಯ ಬೆಳೆಯನ್ನು ಆರಂಭದಲ್ಲಿ ತಾವು ನಾಟಿ ಮಾಡಿದ್ರಿ? G9 ಅಂತ ಬಂದು ಅಗಿ ಬರ್ತ ಸರ್, ಅದು ಮಾಡಿದ್ವಿ ಸರ್. ಇತ್ತೀಚೆಗೆ ಮತ್ತೆ ಏಲಕ್ಕಿ ಬಾಳೆನ ಮಾಡೋಕ್ಕಂತ ಮಾಡಿವಿ ಸರ್. ಇನ್ನು ಸಾಮಾನ್ಯ ಒಂದು ಬಾಳೆ ತೋಟವನ್ನು ಕೈಗೊಂಡಂಥ ಸದಾನಂದ ಗೌಡರು ಈ ಏಲಕ್ಕಿ ಬಾಳೆ ಕಡೆ ತಿರುಗಿ ನೋಡ್ಲಿಕ್ಕೆ ಏನು ಕಾರಣ ಅಂತ? ಏಲಕ್ಕಿ ಬಾಳೆ ಇದಕ್ಕಿಂತ ಅದನ್ನು ರೇಟ್ ಚೆನ್ನಾಗಿತ್ತು ಸರ್. ಆದರೆ ಅದು 35-40 ರೂಪಾಯಿ ಕೆಜಿ ಮಾರಾಕತ್ತೆ ಸರ್. ಇದು 10-12-13 ರೂಪಾಯಿ ಮಾರೋ ಸರ್. ಹಂಗಾಗಿ ಅದು ಕೂಡ ನಾವು ಏಲಕ್ಕಿ ಬಾಳೆ ಮಾಡ್ಬೇಕಂತ ಪ್ರಯತ್ನ ಮಾಡಾಕತ್ತೆ ಸರ್. ಈ ಬಾಳೆ ತೋಟಕ್ಕೆ ಸಂಪೂರ್ಣವಾಗಿ ನೀರಾವರಿ ಸೌಲಭ್ಯ ತಮ್ಮಲ್ಲಿದೆ, ಆದರೆ ಆಗಿಂದಾಗೆ ನಿರಂತರವಾಗಿ ಬಾಧಿಸುವಂಥ ರೋಗಗಳು ಮತ್ತು ಈ ಕಾಂಡ ಕೊರೆಯುವ ಹುಳ ಇಂಥವೆಲ್ಲ ಬಾಧಿಸೋದು ಸಹಜ. ಹಾಗಾಗಿ ಅಂಥ ಸಂದರ್ಭದಲ್ಲಿ ಏನೇನು ಸಿಂಪರಣಾ ಕ್ರಮಗಳನ್ನು ಅಥವಾ ಹತೋಟಿ ಕ್ರಮಗಳನ್ನು ಕೈಗೊಳ್ತೀರಿ ಸದಾನಂದ ಗೌಡ್ರೆ? ಆದರೆ ಅಲ್ಲಿ ರೋಗಗಳು ಬರೋದು ಕಡಿಮೆ, ಆದರೆ ಅಂತಿಂಥವು ಏನೋ ಬರ್ತಲ್ಲ ಸರ್. ಇಲ್ಲಿ ಕೃಷಿ ತಜ್ಞ ಪ್ರದೀಪ್ ಅವ್ರನ್ನ ಸಂಪರ್ಕಿಸಿದಾರೆ, ಅವ್ರು ಏನು ಹೇಳ್ತಾರೆ ಆ ಮಾರ್ಗದರ್ಶನ ನಾವು ಮಾಡ್ತೀವಿ ಸರ್. ಸಾಕಷ್ಟು ನೀರಾವರಿ ಸೌಲಭ್ಯ ಇದೆ, ಜೊತೆಗೆ ಕೇವಲ ವರ್ಷಕ್ಕೆ 2 ಬಾರಿ ತಮಗೆ ಈ ಬಾಳೆ ತೋಟದಿಂದ ಬೆಳೆಯನ್ನು ನಿರೀಕ್ಷೆ ಮಾಡ್ಬೋದು. ಇನ್ನು ಉಳಿದಂಥ ದಿನಗಳಲ್ಲಿ ಅಥವಾ ಉಳಿದಂಥ ಬಾಳೆ ತೋಟದ ಮಧ್ಯದಲ್ಲಿ ಈ ಎಲೆ ಬಳ್ಳಿ ಅಥವಾ ಈ ಬೇರೆ ಬೇರೆ ಕೃಷಿಯನ್ನು ಅಂದರೆ ತರಕಾರಿ ಬೆಳೆಗಳನ್ನು ಮತ್ತು ಇಂಥ ಬೆಳೆಯನ್ನು ಬೆಳಿಬೋದಾಗಿತ್ತೇನಲ್ವಾ? ತರಕಾರಿ ಫಸ್ಟ್ ಬಾಳೆ ಹಚ್ತೀವಿ ಸರ್, ಅವಾಗ ತರಕಾರಿ ಹಚ್ಬೋದು ಸರ್. ಫಸ್ಟ್ ಉಳ್ಳಾಗಡ್ಡೆಗೆ ಸರ ದಂಡಿಗೆ ಬಾಳೆ ಹಚ್ಚಿರ್ತೀವಿ ಸರ್. ಉಳ್ಳಾಗಡ್ಡೆ ಬಂದ ನಂತರ ಬಾಳೆ ಇಂಪ್ರೂವ್ಮೆಂಟ್ ಮಾಡ್ತೀವಿ ಸರ್. ಹಂಗಾಗಿ ಎರಡು ಲಾಭ ಆಗುತ್ತೆ ಸರ್. ಒಂದೇ ಬಾರಿ ತಾವು ಬಂಡವಾಳವನ್ನು ತೊಡಗಿಸ್ಬೇಕಾಗುತ್ತೆ ಆರಂಭದ ಮೊದಲನೇ ವರ್ಷದಲ್ಲಿ, ಯಾಕಂದರೆ ಮುಂದಿನ ವರ್ಷದಲ್ಲೆಲ್ಲ ಬರೀ ಕಟಾವು ಮಾಡಿದ್ರೆ ಮತ್ತೆ ಅದ್ರ ಪಕ್ಕದಲ್ಲೇ ಮತ್ತೊಂದು ಕುಡಿ ಹೊಡೆದಿರುತ್ತೆ, ಅದರಿಂದ ಮತ್ತೆ ಬೇರೆ ಬೆಳೆಯನ್ನು ನಾವು ನಿರೀಕ್ಷೆ ಮಾಡ್ಬೋದು. ಅಷ್ಟಾಗಿ ಎರಡನೇ ವರ್ಷ ಖರ್ಚು ಇರೋದಿಲ್ಲ ಅಂತ ಹೇಳ್ತಾ ಇದ್ರಿ. ಈ ರೀತಿಯಾದ ನಿರಂತರವಾದ ಒಂದು ಬಾಳೆ ಪದ್ಧತಿಯನ್ನು ಎಷ್ಟು ವರ್ಷಗಳ ಕಾಲದವರೆಗೆ ಅದೇ ಒಂದು ನಿರಂತರವಾದ ಪದ್ಧತಿಯನ್ನು ಮುಂದುವರಿಸ್ಬೋದು ತಾವು? ಸರ್ ಅದು ಒಂದೇ ಗೊನೆ ಬಿಡುತ್ತಲ್ಲ ಸರ್, ಅವ ಮಗ್ಲೊಂದು ಮರಿ ಬಿಟ್ಬಿಡ್ತೀವಿ ಸರ್. ಅದನ್ನ ಕಟಾವು ಆದ ನಂತರ ಅದನ್ನ ಎಲ್ಲ ಕ್ಲೀನ್ ಮಾಡಿ ಅನ್ನು ಬಿಡ್ತೀವಿ ಸರ್. ಅದು ಚೆನ್ನಾಗಿ ಬರ್ತದೆ, ಆದರೆ ಪ್ರತಿ ಅನ್ನು ಅಷ್ಟು ಕ್ಲೀನ್ ಮಾಡಿ ಕಡಿ ಒಗೆದು ಬಿಡ್ತೀವಿ ಸರ್. ಎಲ್ಲ ಶೀಘ್ರ ಏನು ತರಂಗಿಲ್ಲ, ಅದು ಕೂಡ ಫಸ್ಟ್ ಕ್ರಾಪಿನ ಥರನೇ ಬರುತ್ತೆ. ಆದರೆ ಅದು ಫಸ್ಟ್ ಏನು ಬಂದರೆ ಸರ್ ಎಲ್ಲ ಇದನ್ನು ಸೇಮ್ ಮೊದಲಾಗಿ ಏನು ಕೊಟ್ಟಿರ್ತೀವಿ ಅದೇ ಥರ ಗೊಬ್ಬರ ಗಿಡನೇ ಕೊಟ್ಟರೆ ಅದು ಕೂಡ ಚೆನ್ನಾಗಿ ಬರುತ್ತೆ ಸರ್. ನಾವು ಮುಂದಿನ ಇದು ನೋಡ್ಕೊಂತ ಹೋದ್ರೆ ಸರ್ ಮೂರನೇ ಕೂಡ ತೆಗಿಬೋದು ಸರ್. ಈ ರೀತಿಯಾಗಿ ವಾರ್ಷಿಕವಾಗಿ ಅಥವಾ ಗೊನೆಯನ್ನು ಕಟಾವು ಮಾಡುವಂಥ ಒಂದು ಪ್ರಕ್ರಿಯೆ ಹೇಗೆ, ತಾವು ಇದು ಸಂಪೂರ್ಣವಾಗಿ ಪರಿಪಕ್ವವಾಗಿ ಹಣ್ಣಾಗಲಿಕ್ಕೆ ಬಂದಿದೆ ಅನ್ನುವಂಥದ್ದನ್ನು ಹೇಗೆ ನಿರ್ಧಾರ ಮಾಡ್ತೀರಿ, ಮತ್ತು ಆ ಕಟಾವು ಮಾಡಿದಂಥ ಗೊನೆಗಳ ಮಾರಾಟ ವಿಲೇವಾರಿ ಹೇಗೆ ಮಾಡ್ತೀರಿ ತಾವು? ಇಲ್ಲಿ ಕೊಪ್ಪಳ ಬೆಂಗಳೂರಿಂದನೇ ಬರಕತ್ತಾರೆ ಸರ್ ನಮ್ಮೂರಿಗೆ, ಅವರು ಬರ್ತಾರೆ. ಈ ಕೊಪ್ಪಳದಿಂದ ಬಂದು ಒಯ್ತಾರೆ ಸರ್, ಅವ್ರು ನಾವು ಗೊನೆ ಕಡ್ದು ಹೋಯ್ತು ಸರ್, ಟನ್ ವೈಸ್ನಂಗೆ ತಗೊಂತಾರೆ ಸರ್ ಗಾಡಿನ. ಅದೇ ಥರ ಇದಾಗುತ್ತೆ, ಈ ಬೆಂಗಳೂರಿಂದನೂ ಬರಕತ್ತಾರೆ ನಮ್ಮೂರಿಗೆ. ಹಂಗಾಗಿ ಎಲ್ಲ ರೀತಿಯಿಂದ ಚೆನ್ನಾಗೈತೆ ಸರ್. ಈಗ ಮುಂಚೆ ನಾವು ಕೊಪ್ಪಳಕ್ಕೆ ಹೋಗಿ ಕೊಡೋಕತ್ತರು, ಈಗಿಲ್ಲ ಅವರ ಹಳ್ಳಿಗೆ ಬರ್ತಾರೆ ಸರ್, ಹಂಗಾಗಿ ಹೋಯ್ತಾರೆ ಸರ್. ಗೌಡ್ರೆ, ತಾವು ಮಾರುಕಟ್ಟೆಗೆ ಹೋಗೋದ್ರಿಂದ ಅಲ್ಲಿ ಮಾರುಕಟ್ಟೆ ಸ್ಥಿತಿಗತಿಗಳು ಅಂದರೆ ನಿರಂತರವಾಗಿ ಬದಲಾಗ್ತಾ ಇರುವಂಥ ಬೆಲೆಗಳ ಒಂದು ಅಂಶಗಳನ್ನು ತಿಳ್ಕೊಳ್ಬೋದಾಗಿತ್ತು. ಆದರೆ ದೂರದಿಂದ ತಮ್ಮ ತೋಟಕ್ಕೆ ಬಂದಂಥ ಒಂದು ಖರೀದಿದಾರರಿಗೆ ಅವ್ರು ಕೇಳಿದ ಧಾರಣೆಗೆ ಕೊಡ್ತೀರಾ, ಅಥವಾ ಮಾರುಕಟ್ಟೆಯ ಬೆಲೆಗಳನ್ನು ಗಮನಿಸಿ ಅದರ ಆಧಾರದ ಮೇಲೆ ಅಲ್ಲಿ ತಾವು ಮಾರಾಟ ಮಾಡ್ತೀರೋ ಗೊನೆಗಳನ್ನು? ಮಾರುಕಟ್ಟೆ ದರಗಳನ್ನು ನಿಗದಿತ ನೋಡಿ ಸರ್ ನಾವು ಆ ರೇಟ್ ನಮ್ಮ ಪಾಲಿಸ್ತೀವಿ ಸರ್. ಹಂಗಾಗಿ ರೇಟ್ ಹೆಂಗಿರ್ತೆ ಆ ಥರ ಅವ್ರಿಗೆ ಕೊಡ್ತೀವಿ ಸರ್. ಒಂದೆಡೆ ಸದಾನಂದ ಗೌಡ್ರಿಗೆ ಈ ಸಾರಿಗೆ ಸಾಗಾಟದ ವೆಚ್ಚನೂ ಉಳಿತದೆ, ಮತ್ತೊಂದೆಡೆ ಶ್ರಮನೂ ಕೂಡ ಕಡಿಮೆ ಆಗ್ತದೆ. ಈ ಮೂರು ಅಂಶಗಳನ್ನು ಗಮನದಲ್ಲಿಟ್ಕೊಂಡು ತಮ್ಮ ಸ್ಥಳೀಯದಲ್ಲಿ ಅಂದರೆ ತಮ್ಮ ಮನೆ ಮುಂದೆನೇ ಮಾರಾಟ ಮಾಡ್ತೀರಿ ಬಂದಂಥ? ಇಲ್ಲ ಸರ್, ಹೊಲಕ್ಕೆ ಬಂದ್ಬಿಡ್ತಾರೆ ಸರ್ ಅವರು, ಅಲ್ಲೇ ನಮ್ಮದು ರೋಡಿಗೆ ಇರೋದನ್ನು ಸರ್ ಅಲ್ಲೇ ಬಂದು ಅಲ್ಲೇ ಹೋಗ್ತಾರೆ ಸರ್ ಅವರು. ಇನ್ನು ಮುಂದಿನ ದಿನಗಳಲ್ಲಿ ನಿರಂತರವಾಗಿ ಇದೇ ಬಾಳೆ ಬೆಳೆಯನ್ನು ಮುಂದುವರಿಸ್ಬೇಕಾ, ಅಥವಾ ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ಪರ್ಯಾಯ ಬೆಳೆಗಳನ್ನು ಏನಾದರೂ ಬೆಳಿಬೇಕಾದಂಥ ಒಂದು ಯೋಚನೆಗಳು? ಈ ಸರ ಏಲಕ್ಕಿ ಬೆಳೆ ಬೆಳಿಬೇಕಂತ ಮಾಡಿ ಸರ್. ಅಲ್ಲಿಂದ ಮತ್ತೆ ಎಲೆಬೆಳೆ ಕೂಡ ನಮ್ದು ಇತ್ತು ಸರ್ ಮುಂಚೆ, ಎಲೆಬೆಳೆ ಬೆಳೆ ಬಾಳೆ ಬೆಳೆಯೋಕ್ಕಿಂತ ಮುಂಚೆ ಅದೇ ಇತ್ತು ಸರ. ಈಗ ಅದನ್ನು ಎಲೆಬೆಳೆ ಕೂಡ ನಾವು ಬೆಳಿತೀವಿ ಸರ್. ಎಲೆಬೆಳೆ ಕೂಡ ಅದು ಚೆನ್ನಾಗಿ ಬರುತ್ತೆ ಸರ್. ಈಗ ಅದು ಲೇಬರ್ ಭಾಳ ಬೇಕು ಸರ್, ಈಗ ಅದಕ್ಕೆ ಇದು ಬಾಳೆ ಆದರೆ ಲೇಬರ್ ಇಲ್ಲಲ್ಲ, ಅದಕ್ಕೆ ಇದನ್ನು ಮಾಡೋಕತ್ತೆ ಸರ್. ಮುಂದಿನ ದಿನಗಳಲ್ಲಿ ಏಲಕ್ಕಿ ಬಾಳೆ ಅಂತ ಬರ್ತಲ್ಲ ಸರ್, ಅದನ್ನು ಬೆಳೆಯೋದು. ಹೈನುಗಾರಿಕೆನೂ ನಮ್ಮೂರು ಫೇಮಸ್ ಸರ್. ಹೈನುಗಾರಿಕೆ ಅಲ್ಲಿ ಸುತ್ತಾರ್ದ ಚಾಟ್ ಮುಳುಗ ಬಚ್ಚಿರ್ತೀವಲ್ಲ ಸರ್, ಆ ಬಾಳೆಗೆ ಮೇನ್ ಚಾಟ್ ಬೇಕು ಸರ್, ಸುತ್ತು ಚಾಟ್ ಇರ್ಬೇಕು, ಅದಕ್ಕೆ ಮುಳುಗ ಬೆಲ್ಲ ಹಚ್ಚಿರ್ತೀವಿ ಸರ್. ಅದು ದನಕ್ಕೂ ಅನುಕೂಲ ಆಗುತ್ತೆ ಸರ್, ಅದು ಕೊಟ್ಟಿಗೆ ಗೊಬ್ಬರ ಬಾಳೆಗೆ ಹಾಕೋಕ್ಕೂ ಅನುಕೂಲ ಆಗುತ್ತೆ ಸರ್. ಒಂದು ವರ್ಷ ಅಂದ್ರೆ ಒಂದು 8-10 ಗಾಡಿ ಗೊಬ್ಬರ ಆಗುತ್ತೆ ಸರ್. ಅದೇ ಕೊಟ್ಟಿಗೆ ಗೊಬ್ಬರ ಬಾಳೆ ಹಚ್ಚೋಕ್ಕಿಂತ ಮುಂಚೆ 1 ಎಕರೆ ಹೊಲಕ್ಕೆ ಹಾಕ್ತೀವಿ ಸರ್. ಅದೇ ಒಂದು ರೀತಿ ಆಗುತ್ತೆ. ನಾವು ಸರ್ಕಾರಿ ಗೊಬ್ಬರ ಭಾಳ ಕಡಿಮೆ ಸರ್ ಬಳಸೋದು, ಹಂಗಾಗಿ ಸರ್ ಕೊಟ್ಟಿಗೆ ಗೊಬ್ಬರ ಮಂದಿ ಕೊಡೋಕ್ಕಿಂತ ನಮ್ಮ ಹೊಲಕ್ಕೆ ಅನುಕೂಲ ಆಗುತ್ತೆ ಸರ್, ಹಂಗಾಗಿ ಲಾಭ. ಒಂದೆಡೆ ಸಂಪೂರ್ಣವಾಗಿ ಕೊಟ್ಟಿಗೆ ಗೊಬ್ಬರ ಬಳಸೋದ್ರಿಂದ ಅಲ್ಲಿ ಸಾವಯವ ಪದ್ಧತಿಯಲ್ಲಿ ಬಾಳೆ ಬೆಳೆ ಬೆಳೆದಂಗೂ ಆಯಿತು, ಮತ್ತೊಂದೆಡೆ ಮಾರುಕಟ್ಟೆಯ ಗಮನವನ್ನು ಕೂಡ ಸೆಳೆದಂಗಾಯಿತು, ಇನ್ನೊಂದೆಡೆ ಅಧಿಕ ಆದಾಯವನ್ನು ಕೂಡ ನಿರೀಕ್ಷೆ ಮಾಡ್ದಂಗಾಯಿತು. ಇದೆಲ್ಲವನ್ನು ಕೂಡ ಗಳಿಸಿದಂಥ ಸದಾನಂದ ಗೌಡರು ಇವತ್ತು ಮತ್ತೆ ಅದಕ್ಕಿಂತ ಉನ್ನತ ಗುಣಮಟ್ಟದ ಏಲಕ್ಕಿ ಬೆಳೆಯತ್ತ ತಿರುಗಿ ನೋಡ್ತಾ ಇದ್ದಾರೆ. ಆದರೆ ಈ ಏಲಕ್ಕಿಯ ಬೆಳೆಯ ಅಗಿಗಳನ್ನು ಎಲ್ಲಿಂದ ತಂದುಕೊಳ್ಬೇಕು, ಮತ್ತು ಅದರ ಒಂದು ಬೆಳೆಯುವ ಒಂದು ಕ್ರಮ ಬೇರೆ ಬೇರೆ ಆಗಿರ್ತದೆ, ಆ ಒಂದು ಮಾಹಿತಿಯನ್ನು ಎಲ್ಲಿಂದ ಪಡ್ಕೊಂಡ್ರಿ ಗೌಡ್ರೆ? ಇಲ್ಲಿ ನಮ್ಮೂರಲ್ಲಿ ಏಲಕ್ಕಿ ಬಾಳೆ ಹಚ್ಚಾರೆ ಸರ್, ಅವ್ರ ಸಲಹೆ ಅಂತ ತಿಳ್ಕೊಂಡು ನಾವು ಮುಂದಿನ ಸಲ ಹಚ್ಬೇಕಂತ ಮಾಡಿ ಸರ. ಆದರೆ ನಮ್ಮೂರಲ್ಲಿ ಫಸ್ಟ್ ತಿಮ್ಮರೆಡ್ಡಿ ಕರೆಡ್ರಿ ಅಂತ ಅದಾರ ರೀ, ಅವ್ರ ಮಾರ್ಗದರ್ಶನ ಅಂತಲೂ ಎಲ್ಲರೂ ಬಾಳೆ ಬೆಳೆಯಕತ್ತಾರೆ ಸರ್. ಅವ್ರು ಕೂಡ ಏಲಕ್ಕಿ ಬಾಳೆ ಹಚ್ಚಾರೆ ಸರ್, ಅವ್ರು ಏ ಥರ ಮಾಡ್ತಾರೆ ನಾವು ಆ ಥರ ಮಾಡ್ಬೇಕಂತ ಇಟ್ಕೊಂಡಿ ಸರ್. ಇನ್ನು ಗೌಡ್ರೆ, ಇದು ಬಾಳೆ ಬೆಳೆ ಒಂದಿಷ್ಟು ವಿಶಿಷ್ಟವಾದಂಥ ಬೆಳೆ, ಬಾಳೆಗೊನೆ ಕಟಾವು ಮಾಡಿ ಎಲ್ಲ ಆದ್ಮೇಲೆ ಕೂಡ ವರ್ಷದುದ್ದಕ್ಕೂ ಕೂಡ ನಾವು ಎಲೆ ಕಟಾವು ಮಾಡಿ ಎಲೆಯಿಂದ ಮಾರಾಟ ಮಾಡಿ ನಾವು ಅಲ್ಲಿನೂ ಕೂಡ ಆದಾಯವನ್ನು ನಿರೀಕ್ಷೆ ಮಾಡ್ಬೋದಲ್ಲ? ಮಾಡ್ಬೋದು ಸರ್, ಆದರೆ ಎಲೆ ಕಟಾವು ಮಾಡಿದ್ರೆ ಗೊನೆಗೆ ಎಫೆಕ್ಟ್ ಆಗುತ್ತೆ ಸರ್, ಅದು ಅದರಲ್ಲಿರ್ತಕ್ಕಂಥ ರಸ ಗೊನೆಗೆ ಹೋಗುತ್ತೆ ಸರ್. ಗರಿ ಕಟ್ ಮಾಡಿದ್ರೆ ಅದು ಗೊನೆಗೆ ಕೂಡ ಸಾಣದಾಗುತ್ತೆ ಸರ್, ಹಂಗಾಗಿ ಆ ಗರಿ ಕಟ್ ಮಾಡೋಂಗಿಲ್ಲ ಸರ್. ಸದಾನಂದ ಗೌಡ್ರೆ, ಎಲ್ಲ ರೀತಿಯಿಂದಲೂ ಕೂಡ ಮಾರುಕಟ್ಟೆ ವ್ಯವಸ್ಥೆ ಅತಿ ಸುಲಭವಾಗಿದೆ, ನೀರಿನ ಲಭ್ಯತೆ ಮಳೆ ಬಾರದೇ ಇದ್ರೂ ಪರವಾಗಿಲ್ಲ, ತುಂಗಭದ್ರಾ ಜಲಾಶಯದ ಹಿನ್ನೀರಿನಲ್ಲಿ ಬೆಳಿತೀವಿ ಅನ್ನುವಂಥ ಒಂದು ದೃಢ ಸಂಕಲ್ಪ ಇದೆಲ್ಲದೂ ತಮಗೆ ವರವಾಗಿ ಪರಿಣಮಿಸಿದೆ. ಆದರೆ ಇದೆಲ್ಲದರ ಮಧ್ಯೆ ಕೂಡ ಮನೆಯವರ ಪಾತ್ರ ಭಾಳ ಮುಖ್ಯವಾಗಿರ್ತದಲ್ವಾ? ಮನೆಯವ್ರು ಏನೇ ಇರಂಗಿಲ್ಲ ಸರ್, ನಾವು ಇರೋದು ಒಬ್ಬತ್ತು ಸರ್, ನಮ್ಮ ಅಣ್ಣರು ಜಾಬ್ ಅದರ ಸರ್, ಹಂಗಾಗಿ ನಮ್ಮೆಲ್ಲ ರೋಡಿಗಿರ ಸರ್, ನಾನೇ ಕಡ್ದು ಇಟ್ಬಿಡ್ತೀನಿ ಸರ್, ಡಬ್ಬರ್ ರೋಡ್ ಕಚ್ಚೆ ಐತೆ ಸರ್, ಹಂಗಾಗಿ ಅವರೇ ಏರ್ಕೊಂಡು ಹೋಗ್ಬಿಡ್ತಾರೆ ಸರ್, ಆ ಲೇಬರ್ದು ಏನೂ ಕೊರತೆ ಇಲ್ಲ ಸರ್. ಹೇಗೆ ಅನಿಸುತ್ತೆ ಈ ಬಾಳೆ ಬೆಳೆಯ ತೋಟದ ಕೃಷಿ ಅನುಭವ? ಇಲ್ಲ ಸರ್, ಇನ್ನೂ ಉಳಿದ ಪೀಕಿಗೆ ಹೋಲ್ಸಿರೆ ಇದೇ ಉತ್ತಮ. ನಾವು ಇನ್ನೊಂದು ಪೀಕಿಗೆ ಹೋಲ್ಸಿರೆ ನಾವು ಒಬ್ಬರ ಕಡೆಯಿಂದ ಮಾಡೋಕ್ಕಾಗಲ್ಲ ಸರ್, ಎಲ್ಲ ಲೇಬರ್ ಬೇಕು, ಎಲ್ಲ ಬೇಕು. ಹಂಗಾಗಿ ಬಾಳೆದು ಐತಲ್ಲ ಸರ್, ಗಳೆದ್ದು ಒಟ್ಟು ಚಿಂತಿಲ್ಲ ಸರ್, ಒಂದು ಸಲ ಪೀಕ್ ಮಾಡಿದಂದರೆ ಎರಡು ಮೂರು ವರ್ಷ ಚಿಂತಿಲ್ಲ ರೀ. ಅದು ಈ ಬರ್ಲಿ ಪೀಕಿಗೆ ಗಳೆಬೇಕು, ಎಲ್ಲ ನೀರನ್ನು ಹಾಸ್ಬೇಕು, ನಾವು ನೀರನ್ನು ಹಾಸಂಗಿಲ್ಲ ಸರ್, ಡ್ರಿಪ್ ಮಾಡಿಬಿಟ್ಟಿ ಸರ್. ಅದಕ್ಕೆ ಎಲ್ಲವಕ್ಕೂ ನಾನು ನಾಲ್ಕು ಮೋಟ್ರ್ ಅದು ಸರ್, ಅವಕ್ಕೊಂದು ಡ್ರಿಪ್ ಎಟ್ ಈಸ್ ಕರೆಂಟ್ ಬಂದ ತನ್ನಡೆ ತಾನ ಡ್ರಿಪ್ ಹೋಗ್ತಾಯಿರ್ ಸರ್. ಡ್ರಿಪ್ ಸಣ್ಣವಿದ್ದಾಗ ನೀರು ಕಡಿಮೆ ಕೊಟ್ಟಿರ್ತೀವಿ ಸರ್, ಹಾಗೆ ಯಾಕಂದ್ರೆ ಅತಿ ಜಾಸ್ತಿ ನೀರು ಕೊಟ್ಟರೆ ಕೊಳೆ ರೋಗ ಬರೋ ಸರ್. ಈಗ ಅವು ಗಣಿ ಆದಮೇಲೆ ದಿನ ಇಟ್ಟರೆ ಏನೋ ಸಡ್ಡಸ್ ಬರಲ್ಲ ಸರ್, ಮೇನ್ ಏನು ನೀರು ಮೇನೇ ಸರ್, ನೀರಿದ್ದರೆ ಬಾಳೆ ಹಚ್ಬೇಕು ಸರ್, ನೀರಿಲ್ಲ ಅದು ಸ್ವಲ್ಪ ಕುಂಠಿತಾಗ ಸರ್. ಕೊಡ್ರೆ ಈ ಬಾಳೆ ಬೆಳೆಯನ್ನು ಕಂಡಾಗ ಪಕ್ಕದ ಮರಿ ಒಡೆಯೋದು ಸಹಜ, ಆದರೆ ನಮಗೆ ಈ ಬೆಳೆ ಕಟಾವು ಮಾಡಿ ಆದ ನಂತರ ಸಂಪೂರ್ಣವಾಗಿ ದೊಡ್ಡ ಬಾಳೆ ದಿಂಡನ್ನು ಕಟಾವು ಮಾಡಿ ನಾವು ಹೊರಗೆ ಎಸಿತೇವೆ. ಆದರೆ ಪಕ್ಕದ ಮರಿಯನ್ನು ಬಿಟ್ಟಾಗ ಅದರ ಜೊತೆಯಲ್ಲಿ ಸಾಕಷ್ಟು ಮರಿಗಳನ್ನು ಕೂಡ ಪಕ್ಕಲು ಹೊಡೆದಿರ್ತತೆ, ಮರಿ ಹೊರಗೆ ಬಂದಿರ್ತವೆ. ಆದರೆ ಈ ಬೇರೆ ಬೇರೆ ಬಾಳೆ ಬೆಳೆಯುವಂಥ ಆಸಕ್ತ ರೈತ ಬಾಂಧವರು ಏನಾದರೂ ತಮ್ಮ ಬಳಿಗೆ ಬಂದು ಆ ಮರಿಗಳ ಬೇಡಿಕೆಯನ್ನು ಇಟ್ಟಾಗ ಅವ್ರಿಗೆ ಅದನ್ನು ಕೊಡ್ತಿರೋ ಹೇಗೆ ಅಗಿಗಳನ್ನು? ಕೊಡ್ತೀವಿ ಸರ್, ಹೆಂಗೆ ನಮ್ಮಿಂದ ಇನ್ನೊಬ್ಬರಿಗೆ ಅನುಕೂಲ ಆಗ್ಬೇಕು ಸರ್, ಯಾರಾದರೂ ಬಂದರೆ ಒಯ್ತಾರೆ ಸರ್, ಹಂಗೇನಿಲ್ಲ. ಆದರೆ ಈ ಇತ್ತೀಚೆಗೆ ಏನೈತೆ ಸರ್, ಬೇರೆ ಕಡೆ ಈಗಿಂತ ಆಫೀಸ್ ಹತ್ರ ಹೋಗಿ ಬೇರೆ ಕಡೆ ಅಗಿ ತನ್ನಿಸ್ತಾರೆ ಸರ್, ಇಲ್ಲಿ ಅಗಿಕ್ಕಿಂತ ಅವ ಇಳುವರಿ ಚೆನ್ನಾಗಿ ಬರೋಕತ್ತಿರಿ ಸರ್, ಹಂಗಾಗಿ ಚೈನ್ ಆಗಿ ಅವನ್ನೆಲ್ಲ ತಂದು ತಂದು ಹಸ್ತಾರೆ ಸರ್ ನಮ್ಮೂರಾಗ. ಆದರೆ ಅಗತ್ಯ ಬಿದ್ದರೆ ಯಾರು ಬಂದರು ಒಯ್ತಾರೆ ಸರ್. ಈಗ ಸದ್ಯ ಯಾವ ತಳಿಯ ಬಾಳೆ ಬೆಳೆಯನ್ನು ಬೆಳೀತಾ ಇದ್ದೀರಿ ತಾವು? ಈಗ G9 ಅಂದಾಗಿ ಬೆಳೀತಾ ಇದ್ದೀವಿ ಸರ್, ಅದು 60-70 ಕೆಜಿ ಬಂದಿದೆ ಸರ್ ಮೊನ್ನೆ ನಮ್ದೆಲ್ಲ ಗೊನಿ ಸರ್. ಸೈನಂದಾಗಿ ಬೆಳೀತಾ ಐತೆ ಸರ್, ಅದು 60-70 ಕೆಜಿ ಬಂದಿದೆ ಸರ್ ಮೊನ್ನೆ ನಮ್ದೆಲ್ಲ ಗೊನಿ ಸರ್. ಮಾಲ್ದಂಡಿ ಮೂಗುದಿಗೆ ಬರೋಬ್ಬರಿ ಹಿಂದಾರು ಕಾಡ್ತಾವ ಜೋಳಕ್ಕ ಹಲವಾರು ಕೀಡಿ ರೋಗಗಳು ಸಹಿತ ಕಡಿಮಿಲ್ಲ ನೋಡಿ ಕಾಡ್ತಾವ ಜೋಳಕ್ಕ ಹಲವಾರು ಕೀಡಿ ರೋಗಗಳು ಸಹಿತ ಕಡಿಮಿಲ್ಲ ನೋಡಿ ಜೋಳ ಬೆಳೆಯುವ ರೈತ ಮಳೆಗಾಗಿ ಕಾಯ್ತಾನ ಮಳೆಯು ಬಂದಾರ ಬರಚಕ್ಕ ಬೆಳಿತಾನ ಮಳೆಯು ಬಂದಾರ ಬರಚಕ್ಕ ಬೆಳಿತಾನ ಮಳೆಯು ಬಂದಾರ ಬರಚಕ್ಕ ಬೆಳಿತಾನ ಕಳಿಕಸ ಕೂಡ ಕಾಡ್ತಾವ ಜ್ವಾಳನ ಮಲ್ಲಿಗೆ ಕಸಬಾಳ ಮಾಡ್ತಾದ ಹೈರಾಣ ಕಳಿಕಸ ಕೂಡ ಕಾಡ್ತಾವ ಜ್ವಾಳನ ಮಲ್ಲಿಗೆ ಕಸಬಾಳ ಮಾಡ್ತಾದ ಹೈರಾಣ ಜೋಳ ಬೆಳೆಯುವ ರೈತ ಮಳೆಗಾಗಿ ಕಾಯ್ತಾನ ಮಳೆಯು ಬಂದರ ಬರಚಕ್ಕ ಬೆಳಿತಾನ ಮಳೆಯು ಬಂದರ ಬರಚಕ್ಕ ಬೆಳಿತಾನ ಮಳೆಯು ಬಂದರ ಬರಚಕ್ರ ಬೆಳಿತಾನ ಕಲ್ಬುರ್ಗಿ ರಾಯಚೂರು ಬೀದರ್ ಗದಗ ಬೆಳಗಾವಿ ಧಾರವಾಡ ಹಾವೇರಿ ಬಿಜಾಪುರ ಕಲ್ಬುರ್ಗಿ ರಾಯಚೂರು ಬೀದರ್ ಗದಗ ಬೆಳಗಾವಿ ಧಾರವಾಡ ಹಾವೇರಿ ರೈತರು ನೀವು ಮನಸ್ಸಿಟ್ಟು ಜ್ವಾಳ ಬೆಳಿತೀರಿ ಹಸಿದ ಹೊಟ್ಟೆಗೆ ರೊಟ್ಟಿ ನೀಡುತ್ತೀರಿ ರೈತರು ನೀವು ಮನಸ್ಸಿಟ್ಟು ಜ್ವಾಳ ಬೆಳಿತೀರಿ ಹಸಿದ ಹೊಟ್ಟೆಗೆ ರೊಟ್ಟಿ ನೀಡುತ್ತೀರಿ ಜೋಳ ಬೆಳೆಯುವ ರೈತ ಮಳೆಗಾಗಿ ಕಾಯ್ತಾನ ಮಳೆಯು ಬಂದರ ಬರಚಕ್ಕ ಬೆಳಿತಾನ ಜೋಳ ಬೆಳೆಯುವ ರೈತ ಮಳೆಗಾಗಿ ಕಾಯ್ತಾನ ಮಳೆಯು ಬಂದರ ಬರಚಕ್ಕ ಬೆಳಿತಾನ ಮಳೆಯು ಬಂದರ ಬರಚಕ್ಕ ಬೆಳಿತಾನ ಮಳೆಯು ಬಂದರ ಬರಚಕ್ಕ ಬೆಳಿತಾನ ಮಳೆಯು ಬಂದರ ಬರಚಕ್ಕ ಬೆಳಿತಾನ ಹಂಗ